ಜನಪದ ಪಶುವೈದ್ಯ ಸರಣಿಯ ಎರಡನೇ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಮೊದಲೇ ಹೇಳಿದಾಗೆ ಇವತ್ತಿನ ದಿನ ನಾವು ಜಾನುವಾರುಗಳಲ್ಲಿ ಹೊಟ್ಟೆ ಉಬ್ಬರ ಹಾಗೂ ಅಜೀರ್ಣದ ಸಮಸ್ಯೆಗಳು, ಇವುಗಳ ಲಕ್ಷಣಗಳೇನು, ಇವುಗಳಿಗೆ ಯಾವ ರೀತಿಯ ಮನೆಮದ್ದುಗಳನ್ನು ಪ್ರಯೋಗ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಆರಂಭದಲ್ಲೇ ಒಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ನಿಮಗೆ ಹೇಳ್ತಕ್ಕಂತ ಬಹುತೇಕ ಮನೆಮದ್ದುಗಳು ಬೈಫ್ ಸಂಸ್ಥೆ, ತಿಪ್ಟೂರಿನಲ್ಲಿರ್ತಕ್ಕಂಥ ಬೈಫ್ ಸಂಸ್ಥೆಯವರು ಪ್ರಕಟಿಸಿರ್ತಕ್ಕಂಥ ಮೂಲಿಕಾ ಪಶುವೈದ್ಯ ಅಂತಕ್ಕಂಥ ಪುಸ್ತಕದಿಂದ ನಾವು ಆಯ್ಕೊಂಡಿರೋದೇ ಆಗಿರ್ತದೆ. ನಿಮಗೆ ಹೆಚ್ಚಿನ ವಿವರಗಳು ಬೇಕು ಅಂತಂದ್ರೆ ಆ ಪುಸ್ತಕವನ್ನ ನೀವು ಖರೀದಿಸಿ ಅದರಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಬಹುದು, ಅಥವಾ ನೇರವಾಗಿ ನನ್ನ ದೂರವಾಣಿ ಸಂಖ್ಯೆಯನ್ನು ಕೂಡ ನೀವು ಸಂಪರ್ಕಿಸಬಹುದು. ಮೊದಲನೇದಾಗಿ ಹೊಟ್ಟೆ ಉಬ್ಬರದ ಬಗ್ಗೆ ನಾವು ಗಮನಿಸೋಣ. ಏನು ಹೊಟ್ಟೆ ಉಬ್ಬರ ಅಂತ ಹೇಳ್ಬಿಟ್ಟು, ನಿಮಗೆ ಗೊತ್ತಿದೆ ನಮ್ಮ ಜಾನುವಾರುಗಳಲ್ಲಿ ವಿಶೇಷವಾಗಿ ಹಸು, ಕುರಿ, ಮೇಕೆ, ಎಮ್ಮೆ ಇವುಗಳಲ್ಲಿ ನಾಲ್ಕು ಹೊಟ್ಟೆಗಳಿರ್ತವೆ. ಒಂದು ದೊಡ್ಡ ಹೊಟ್ಟೆ, ಯಾವುದಕ್ಕೆ ನಾವು ರೂಮೆನ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ ಅದು. ಈ ದೊಡ್ಡ ಹೊಟ್ಟೆಯಲ್ಲಿ ಅನಿಲಗಳು ಶೇಖರಣೆಯಾಗಿ ಜಾನುವಾರು ಉಸಿರಾಡ್ಲಿಕ್ಕೆ ಕಷ್ಟಪಡತಕ್ಕಂತ ಈ ಕಾಯಿಲೆಗೆ ನಾವು ಹೊಟ್ಟೆ ಉಬ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಹೊಟ್ಟೆ ಉಬ್ರ ಹೇಗೆ ಬರುತ್ತೆ, ಏನು ಇದರ ಲಕ್ಷಣಗಳು ನೋಡೋಣವಾ. ಹೊಟ್ಟೆ ಉಬ್ರ ಅಂತಕ್ಕಂಥದ್ದು ಎರಡು ರೀತಿಯಿಂದ ಬರುತ್ತೆ ಅಂತ ನಾವು ಹೇಳ್ಬೋದು. ಮೊದಲನೇದಾಗಿ ಹೊಟ್ಟೆನಲ್ಲಿ ಅನಿಲಗಳ ಉತ್ಪಾದನೆ ಜಾಸ್ತಿ ಆಗ್ತಕ್ಕಂಥದ್ದು ಮೊದಲನೇ ಕಾರಣ. ಇನ್ನೊಂದು, ಆ ಉತ್ಪಾದನೆ ಆದಂತ ಅನಿಲಗಳು ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಏನು ಹೊಟ್ಟೆನಲ್ಲಿ ಅನಿಲ ಅಥವಾ ಗ್ಯಾಸಸ್ ಉತ್ಪಾದನೆ ಆಗುತ್ತೆ, ಅದು ಬಾಯಿ ಮುಖಾಂತರ ಎರೆಕ್ಟೇಷನ್ ಅಂತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಹೊರಗಡೆ ಹೋಗುತ್ತೆ. ಸಾಮಾನ್ಯವಾಗಿ ಕೆಲವೊಮ್ಮೆ ಗಂಟಲಿನಲ್ಲಿ ಏನಾದರೂ ಸಿಕ್ಕಾಕೊಂಡಾಗ ಅಲ್ಲಿ ಆ ಒಂದು ಅನಿಲಗಳು ಹೊರಗಡೆ ಹೋಗ್ಲಿಕ್ಕೆ ತೊಂದರೆಯಾಗಿ ಹೊಟ್ಟೆ ಉಬ್ಬರ ಆಗ್ಬಹುದು. ಇನ್ನೊಂದು, ಹೊಟ್ಟೆನಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲಗಳು ಉತ್ಪತ್ತಿಯಾಗಿ ಕೂಡ ಹೊಟ್ಟೆ ಉಬ್ಬರ ಆಗ್ಬಹುದು. ಯಾವಾಗ ಹೆಚ್ಚಿನ ಪ್ರಮಾಣದ ಅನಿಲಗಳು ಉತ್ಪಾದನೆ ಆಗುತ್ತೆ ನೋಡೋಣ. ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದ್ವಿದಳ ಧಾನ್ಯಗಳನ್ನ ಜಾನುವಾರುಗಳು ಸೇವಿಸಿದಾಗ. ದ್ವಿದಳ ಧಾನ್ಯಗಳು ಅಂತಂದ್ರೆ ಈ ಹುರುಳಿ ಇರಬಹುದು, ಅಲಸಂದೆ ಇರಬಹುದು, ಈ ರೀತಿಯ ಧಾನ್ಯಗಳನ್ನ ಅದು ನೆನೆಸಿದ ರೂಪದಲ್ಲೇ ಇರಬಹುದು ಅಥವಾ ಒಣರೂಪದಲ್ಲೇ ಇರಬಹುದು, ಹೆಚ್ಚಿನ ಸಂಖ್ಯೆಯಲ್ಲಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದಾಗ ಜಾನುವಾರುಗಳು ಹೊಟ್ಟೆ ಉಬ್ಬರಕ್ಕೆ ಒಳಗಾಗ್ತವೆ. ಹಾಗೇನೆ ಆಹಾರದಲ್ಲಿ ಏಕಾಏಕಿ ಬದಲಾವಣೆ ಆದಾಗ, ನೋಡಿ ಬೇಸಿಗೆ ಕಾಲದಲ್ಲಿ ಒಣಮೇವನ್ನ ಜಾಸ್ತಿ ಕೊಡ್ತಾ ಇರ್ತೀವಿ, ಮಳೆ ಬರುತ್ತೆ, ಒಳ್ಳೆ ಮೇವು ಸಿಗುತ್ತೆ, ಎಳೆ ಚಿಗುರು ಮೇವನ್ನ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಬಿಟ್ಟಿಯಾಗಿ ಜಾನುವಾರುಗಳು ತಿಂದಾಗ ಹೊಟ್ಟೆ ಉಬ್ಬರ ಆಗ್ಬಹುದು. ಹಾಗೇನೆ ಈ ಮೇವಿಗೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ನೀಡಿ ಮೇವನ್ನ ಬೆಳೆದಿರ್ತಕ್ಕಂತ ಸಂದರ್ಭದಲ್ಲಿ ಕೂಡ ಅಂತ ಮೇವನ್ನ ಜಾಸ್ತಿ ತಿಂದಾಗ್ಲೂ ಹೊಟ್ಟೆ ಉಬ್ಬರ ಆಗ್ಬಹುದು. ಇನ್ನು ಕೆಲವೊಮ್ಮೆ ನಮ್ಮ ಮಲೆನಾಡಿನಲ್ಲಿ ಈ ಸಮಸ್ಯೆ ಜಾಸ್ತಿ, ಕಾಡು ಮೇಡುಗಳಲ್ಲಿ ಅಥವಾ ಬೆಟ್ಟ ಗುಡ್ಡಗಳಲ್ಲಿ ಜಾನುವಾರುಗಳು ಮೇಯ್ತಾ ಇರುವಾಗ ಕೆಲವೊಂದು ವಿಷಪೂರಿತ ಸಸ್ಯಗಳನ್ನು ಕೂಡ ಅವು ಮೇಯ್ತವೆ. ಆ ವಿಷಪೂರಿತ ಸಸ್ಯಗಳಲ್ಲಿರತಕ್ಕಂಥ ಕೆಲವು ಅಂಶಗಳಿಂದ ಕೂಡ ಹೊಟ್ಟೆ ಉಬ್ಬರ ಬರಬಹುದು. ಇದು ಹೊಟ್ಟೆನಲ್ಲಿ ಅನಿಲ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗೋದ್ರ ಬಗ್ಗೆ ನಾನು ಹೇಳಿದೆ. ಹಾಗೇನೆ ಅನಿಲ ಹೊರಗಡೆ ಹೋಗದೇ ಇದ್ದಾಗ ಹೇಗೆ ಹೊಟ್ಟೆ ಉಬ್ಬರ ಆಗುತ್ತೆ ಅಂತಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಈಗ ಮಾವಿನ ಹಣ್ಣಿನ ಕಾಲ, ಮಾವಿನ ಹಣ್ಣು ತಿಂತೀವಿ ಹೊರಗಡೆ ಬಿಸಾಡ್ತೀವಿ ವಾಟೆನ, ಆ ವಾಟೆಯನ್ನ ನಮ್ಮ ದನಕರುಗಳು ತಿಂದು ಅದೇನಾದ್ರೂ ನಮ್ಮ ಗಂಟ್ಲಿಗೆ ಸಿಹಿ ಹಾಕೊಳ್ತು, ಆ ಸಂದರ್ಭದಲ್ಲಿ ಕೂಡ ಹೊಟ್ಟೆ ಉಬ್ಬರ ಉಂಟಾಗುತ್ತೆ. ವಾಟೆ ಅಂತಲೇ ಅಲ್ಲ, ಈ ಹಲಸಿನಕಾಯಿ ಶಾಡೆ ಇರ್ಬೋದು, ಹಲಸಿನ ದಿಂಡ್ ಇರ್ಬೋದು, ಹಾಗೇನೆ ಜೋಳದ ದಿಂಡ್ ಇರ್ಬೋದು, ಇಂಥದ್ದು ಗಂಟ್ಲಿನಲ್ಲಿ ಏನಾದ್ರೂ ಸಿಕ್ಕಾಕೊಳ್ತು ಅಂತ ಸಂದರ್ಭದಲ್ಲೂ ಕೂಡ ಹೊಟ್ಟೆ ಉಬ್ಬರ ಉಂಟಾಗ್ಬೋದು ಸ್ನೇಹಿತರೆ. ಹಾಗಾದ್ರೆ ಈ ಹೊಟ್ಟೆ ಉಬ್ಬರದ ಲಕ್ಷಣಗಳೇನು ಅಂತ ನೋಡೋಣವಾ. ವಿಶೇಷವಾಗಿ ಹೊಟ್ಟೆ ಉಬ್ಬರ ಆದಂತಹ ಜಾನುವಾರುಗಳಲ್ಲಿ ಎಡಭಾಗದ ಒಂದು ಪಕ್ಕೆ ಏನಿದೆ ಆ ಪಕ್ಕೆಯ ಭಾಗದಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ಅನಿಲದ ಪ್ರಮಾಣ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಆಗ್ತಾ ಹೊಟ್ಟೆ ಊದ್ಕೊಳ್ಳುತ್ತೆ. ಜೊತೆಗೆ ಹೊಟ್ಟೆ ಊದ್ತಾ ಊದ್ತಾ ಹೋದ ಹಾಗೆ ವಪೆಯ ಮೇಲೆ ಒತ್ತಡ ಉಂಟಾಗ್ಬಿಟ್ಟು ಜಾನುವಾರುಗಳು ಉಸಿರನ್ನು ತಿರುಗಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಉಸಿರಾಟದ ತೊಂದರೆ ಕೂಡ ಉಂಟಾಗುತ್ತೆ. ನಿಧಾನವಾಗಿ ಉಸಿರಾಡಲಿ ಅಂದ್ರೆ ಹರಿಡ್ ರೆಸ್ಪಿರೇಷನ್ ಅಂತ ನಾವೇನ್ ಹೇಳ್ತೀವಿ, ಜೋರಾಗಿ ಸ್ವಲ್ಪ ಸ್ವಲ್ಪನೆ ಉಸಿರನ್ನು ತಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಹಾಗೇನೆ ಇದು ಹೆಚ್ಚಿನ ಒಂದು ಅನಿಲ ಜಠರದಲ್ಲಿ ಉತ್ಪತ್ತಿ ಆಯಿತು, ಅದಕ್ಕೆ ಉಸಿರು ತಿರುಗಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಜಾನುವಾರುಗಳು ಕೆಳಗೆ ಬಿದ್ದು ಒದ್ದಾಡ್ಬಿಟ್ಟು ಸತ್ತೋಗ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಬರಬಹುದು ಸ್ನೇಹಿತರೆ. ಹಾಗಾದ್ರೆ ಏನ್ ಮಾಡಬೇಕು ಇಂಥ ಸಂದರ್ಭದಲ್ಲಿ ಅಂತ ಕೇಳ್ತೀರಾ. ನೋಡಿ, ಈ ಒಂದು ಹೊಟ್ಟೆ ಉಬ್ಬರ ಅಂತೇನಿದೆ ಇದು ಒಂದು ತುರ್ತು ಪರಿಸ್ಥಿತಿ, ಯಾವುದೇ ಕಾರಣಕ್ಕೂ ನಾವು ತಡ ಮಾಡಲೇಬಾರದು. ಹೊಟ್ಟೆ ಉಬ್ಬರದ ಒಂದು ಲಕ್ಷಣಗಳು ನಿಮ್ಮ ಜಾನುವಾರುಗಳಿಗೆ ಕಾಣಿಸ್ಕೊಂಡ್ರೆ, ವಿಶೇಷವಾಗಿ ಹಸು ಅಥವಾ ಎಮ್ಮೆಗೆ ಕಾಣಿಸ್ಕೊಳ್ತು ಅಂದ್ರೆ ತಕ್ಷಣ ನೀವು ಪಶುವೈದ್ಯರನ್ನ ಸಂಪರ್ಕಿಸಬೇಕು. ನಿಮ್ಮೂರಲ್ಲೇ ಪಶು ಆಸ್ಪತ್ರೆ ಇದ್ರೆ ತಕ್ಷಣ ತೋರಿಸಬೇಕು, ಇಲ್ಲಾಂದ್ರೂ ಫೋನ್ ಮುಖಾಂತರ ಅವ್ರನ್ನ ಕರೆಸಿ ಅವರಿಂದ ಸೂಕ್ತ ಚಿಕಿತ್ಸೆ ಮಾಡಿಸಬೇಕು. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ತಕ್ಷಣಕ್ಕೆ ಕೆಲವೊಮ್ಮೆ ಪಶುವೈದ್ಯರು ನಿಮಗೆ ದೊರಕದೇ ಹೋಗ್ಬಹುದು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲನೇದಾಗಿ ಕೆಲವೊಂದು ಮನೆಮದ್ದುಗಳನ್ನು ಹೇಳ್ತೀನಿ, ಹಾಗೇನೆ ಏನ್ ಮಾಡಬಹುದು ನೀವು ಅಂತಾನು ಹೇಳ್ತೀನಿ. ನೋಡಿ, ಮೂಲಂಗಿ ಅನ್ನೋದು ಇದಕ್ಕೊಂದು ವಿಶೇಷವಾದ ಮನೆಮದ್ದಾಗಿ ನಾವು ಪ್ರಯೋಗ ಮಾಡಬಹುದು. ಒಂದು 2-3 ಕೆಜಿಯಷ್ಟು ಮೂಲಂಗಿಯನ್ನು ನೀವು ತಗೊಂಡು ಅದನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನ ನೇರವಾಗಿ ಬಾಯಿಗೆ ಕೊಟ್ಟು ತಿನ್ನಿಸೋದ್ರಿಂದ ಈ ಹೊಟ್ಟೆನಲ್ಲಿರ್ತಕ್ಕಂಥ ಅನಿಲದ ಪ್ರಮಾಣ ಇಳಿಕೆ ಆಗುತ್ತೆ. ಈ ಔಷಧವನ್ನ ಒಂದು 6 ತಾಸುಗಳ ಅಂತರದಲ್ಲಿ 2 ಸಲ ನೀವು ನೀಡೋದು ಒಳ್ಳೆಯದು. ಈ ಮೂಲಂಗಿಯನ್ನ ಜಜ್ಜಿ ತಿನ್ನಿಸ್ಬಿಟ್ಟು ನಿಮ್ಮ ಡಾಕ್ಟರ್ಗೋಸ್ಕರ ನೀವು ಕಾಯಬಹುದು. ಎರಡನೇದಾಗಿ ಬದನೆಕಾಯಿಯನ್ನು ಕೂಡ ನೀವು ನೀಡಬಹುದು. ಒಂದು ದಪ್ಪ ಬದನೆಕಾಯಿಯನ್ನ ಒಂದು 200 ಮಿಲಿ ಕೊಬ್ಬರಿ ಎಣ್ಣೆನಲ್ಲಿ ಚೆನ್ನಾಗಿ ಅರೆದುಬಿಟ್ಟು ಅದನ್ನೊಂದು ಲಿಕ್ವಿಡ್ ತರ ಮಾಡಿಕೊಂಡು ಅದನ್ನು ಕೂಡ ನೀವು ನೇರವಾಗಿ ದನಗಳಿಗೆ ಹೊಟ್ಟೆಗೆ ತಿನ್ನಿಸಬಹುದು. ಅದರಿಂದನೂ ಕೂಡ ಅನಿಲದ ಪ್ರಮಾಣ ಕಮ್ಮಿ ಆಗುತ್ತೆ. ಹಾಗೇನೆ ಒಂದು ಬೊಗಸೆ ಹುಣಸೆ ಹಣ್ಣನ್ನ ನೀವು 1 ಲೀಟರ್ ನೀರಿನಲ್ಲಿ ನೆನೆಸಿಟ್ಕೊಂಡು ಅದರ ರಸವನ್ನು ತಗೊಳ್ಳಿ. ಆ ರಸಕ್ಕೆ 40 ಗ್ರಾಂನಷ್ಟು ಅಳಲೆಕಾಯಿ ಪುಡಿಯನ್ನ ಬೆರೆಸ್ಕೊಂಡು ಇನ್ನೂ 1/2 ಲೀಟರ್ ನೀರನ್ನ ಬೇಕಾದ್ರೆ ಬೆರೆಸ್ಬಿಟ್ಟು ದಿನಕ್ಕೆ 2 ಸಲದಂಗೆ 2-3 ದಿನ ಕೊಟ್ಟರು ಈ ಹೊಟ್ಟೆ ಉಬ್ಬರದ ಪ್ರಮಾಣ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ ಸ್ನೇಹಿತರೆ. ಆದರೆ ಒಂದು ವಿಚಾರವನ್ನ ನೀವು ನೆನಪಿಟ್ಕೋಬೇಕು, ಈ ಒಂದು ಹೊಟ್ಟೆ ಉಬ್ಬರ ಅಂತಕ್ಕಂಥದ್ದು ನಮ್ಮ ರಾಸುಗಳ ಪಾಲಿಗೆ ಒಂದು ತುರ್ತು ಪರಿಸ್ಥಿತಿ. ಇವಾಗ ನಾನೇನ್ ತಿಳಿಸ್ಕೊಟ್ಟಿದ್ದೀನಿ ಅಂತ ಔಷಧಿಗಳನ್ನ ನೀವು ಪ್ರಯೋಗ ಮಾಡಿಬಿಟ್ಟು ಪಶುವೈದ್ಯರ ಬರವಿಗೆ ಕಾಯಲೇಬೇಕು. ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನು ನೀವು ಮಾಡಿಸಬೇಕಾಗ್ತದೆ. ಜೊತೆಗೆ ಹೊಟ್ಟೆ ಉಬ್ಬರ ಬಂದಂತ ಜಾನುವಾರುಗಳನ್ನ ಅವುಗಳ ಪಾಳಿಗೆ ಅವನ್ನ ಬಿಟ್ಬಿಟ್ಟು ನೀವು ಆರಾಮಾಗಿರೋದು ಒಳ್ಳೇದಲ್ಲ. ಅವುಗಳನ್ನ ನೀವು ಗಮನಿಸ್ತಾ ಇರಬೇಕು. ನಿಧಾನವಾಗಿ ಅವುಗಳ ದವಡೆಗೆ ಏನಾದರೂ ಒಂದು ಕಬ್ಬಿಣದ ತುಂಡನ್ನು ಅಥವಾ ಮರದ ಕಟ್ಟಿಗೆಯನ್ನು ಒಂದು ಇಟ್ಬಿಟ್ಟು ಆ ಒಂದು ಗ್ಯಾಸ್ ಏನಿದೆ ಹೊಟ್ಟೆ ಒಳಗಡೆ ಆ ಗ್ಯಾಸ್ ಹೊರಗಡೆ ಬರಲಿಕ್ಕೆ ನೀವು ಸಹಕಾರ ಮಾಡಬೇಕಾಗತ್ತೆ. ಹಾಗೇನೆ ನಿಧಾನವಾಗಿ ಅದನ್ನ ಒಂದು ಮೈದಾನದಲ್ಲಿ ತಿರುಗಾಡಿಸ್ತಾ ಇರಬೇಕು. ಆದಷ್ಟು ಅದರ ಹೊಟ್ಟೆನಲ್ಲಿರ್ತಕ್ಕಂಥ ಅನಿಲ ಕಮ್ಮಿ ಆಗೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಸ್ನೇಹಿತರೆ. ಓಕೆ, ಹೊಟ್ಟೆ ಉಬ್ಬರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ನಮ್ಮ ರೈತರ ಇನ್ನೊಂದು ಸಾಮಾನ್ಯವಾದ ಸಮಸ್ಯೆ ಅಂತಂದ್ರೆ ಜಾನುವಾರುಗಳು ಮೇವು ತಿಂತಾ ಇಲ್ಲ ಅಂತಕ್ಕಂಥದ್ದು. ಆಸ್ಪತ್ರೆಗೆ ಬರ್ತಕ್ಕಂಥ ಬಹುತೇಕ ರೈತರು, ಡಾಕ್ಟ್ರೆ ನಮ್ಮ ಹಸು ಮೇವು ತಿಂತಾ ಇಲ್ಲ, ಯಾಕೋ ಮೆಲ್ಕ್ ಹಾಕ್ತಾ ಇಲ್ಲ, ಯಾಕೋ ಅಳುಕ್ ಮೇವು ಮೇಯ್ತಾ ಇದೆ, ಸಗಣಿ ಯಾಕೋ ಗಟ್ಟಿಯಾಗಿದೆ ಡಾಕ್ಟ್ರೆ, ಹೊಟ್ಟೆ ಯಾಕೋ ಸ್ವಲ್ಪ ಉಬ್ಬರಿಸ್ಕೊಂಡಿದೆ, ಏನ್ ಮಾಡ್ಲಿ ಅಂತ ಕೇಳ್ತಕ್ಕಂಥದ್ದೇ ಜಾಸ್ತಿ. ಯಾಕೆ ಮೇವನ್ನ ಕಡಿಮೆ ಮಾಡ್ತವೆ ಜಾನುವಾರುಗಳು ಅಂತ ನೋಡೋಣ. ಇದಕ್ಕೆ ನಾವು ಸುಲಭವಾಗಿ ಹೇಳ್ಬೋದು ಅಂದ್ರೆ ಅಜೀರ್ಣ ಅಥವಾ ಮೇವು ತಿನ್ನೋದ್ರಲ್ಲಿ ನಿರಾಸಕ್ತಿ ಅಂತ ಹೇಳ್ಬೋದು. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮೊದಲನೇದಾಗಿ ಜಾನುವಾರಿಗೆ ಏನಾದರೂ ಜ್ವರ ಬಂದಿತ್ತು ಯಾವುದೋ ಒಂದು ಕಾರಣದಿಂದ ಅಂತಂದ್ರೆ ಅವು ಮೇವು ತಿನ್ನೋದನ್ನ ಖಂಡಿತವಾಗ್ಲೂ ಕಡಿಮೆ ಮಾಡ್ತವೆ. ಆಮೇಲೆ ನೀವು ನೀಡ್ತಕ್ಕಂಥ ಆಹಾರದಲ್ಲಿ ಏಕಾಏಕಿ ಬದಲಾವಣೆಗಳಾದಾಗ ಆ ಆಹಾರ ಅದಕ್ಕೆ ಪಚನ ಆಗದೇನೆ ಅಜೀರ್ಣ ಆಗ್ಬಿಟ್ಟು ಅದಕ್ಕೆ ಮೇವು ತಿನ್ನೋದು ಕಮ್ಮಿ ಆಗ್ಬೋದು. ಜಂತು ಹುಳದ ಬಾಧೆ ಇದ್ರೂ ಕೂಡ ನೋಡಿ, ಜಂತು ಹುಳುಗಳ ಬಾಧೆ ಜಾಸ್ತಿ ಇದ್ರೆ ಒಂದೋ ಜಾನುವಾರುಗಳು ಸಿಕ್ಕಾಪಟ್ಟೆ ತಿನ್ಬಹುದು, ಬೇದಿ ಮಾಡಿಕೊಂಡು ಜೊತೆಗೆ ಬೇಕಾದಷ್ಟು ಮೇವನ್ನು ತಿನ್ಬಹುದು. ಇನ್ನೊಂದು ಸಂದರ್ಭದಲ್ಲಿ ಜಾನುವಾರುಗಳು ಮೇವು ತಿನ್ನೋದನ್ನ ಕಡಿಮೆ ಮಾಡಬಹುದು. ಜಂತು ಹುಳುಗಳ ಬಾಧೆ ವಿಪರೀತ ಆದಾಗ ಅವಕ್ಕೆ ಮೇವು ತಿನ್ನೋದಕ್ಕೆ ಕಷ್ಟ ಆಗ್ತದೆ. ಹಾಗೇನೆ ಆಹಾರ ವ್ಯತ್ಯಾಸ ಆಗಿದ್ದನ್ನು ಕೂಡ ನಿಮ್ಗೆ ಹೇಳಿದೆ ನಾನು. ಯಕೃತ್ತು ಲಿವರ್ ಅಂತ ನಾವೇನ್ ಹೇಳ್ತೀವಿ, ಆ ಲಿವರ್ ನಲ್ಲಿ ಏನಾದರೂ ತೊಂದರೆ ಇದ್ದಾಗ ಅಂತ ಸಂದರ್ಭದಲ್ಲಿ ಕೂಡ ಆಹಾರವನ್ನು ತಿನ್ನೋದು ಕಡಿಮೆ ಮಾಡ್ತವೆ. ನೋಡಿ, ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣದ ಮುಸುರೆಯನ್ನು ನೀವು ನೀಡಿದಾಗ ಅಥವಾ ನೀವು ಧೂಳು ಮಿಶ್ರಿತವಾದಂತಹ ಆಹಾರವನ್ನು ಕೊಟ್ಟಾಗ ಇಂಥ ಸಂದರ್ಭದಲ್ಲಿ ಮೇವು ಬಿಡೋದು ಸರ್ವೇ ಸಾಮಾನ್ಯ. ಹಾಗಾದ್ರೆ ಏನ್ ಮಾಡಬಹುದು ಈ ಮೇವು ಬಿಟ್ಟಾಗ? ಬಹುತೇಕ ಸಂದರ್ಭಗಳಲ್ಲಿ ಈ ಮೇವು ಬಿಟ್ಟಂತ ಸಂದರ್ಭಗಳಲ್ಲಿ ಏನಾಗುತ್ತೆ, ನಮ್ಮ ಜಾನುವಾರುಗಳ ಹೊಟ್ಟೆ ಏನಿರುತ್ತೆ ಆ ಹೊಟ್ಟೆನಲ್ಲಿ ಆಮ್ಲೀಯತೆಯ ಪ್ರಮಾಣ ಜಾಸ್ತಿ ಆಗಿರುತ್ತೆ. ನಾವು ರುಮಿನಲ್ ಅಸಿಡೋಸಿಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಅಂದ್ರೆ ಅಸಿಡಿಟಿ ಅಂತ ನೀವೇನು ಜನರಲ್ ಆಗಿ ಕರಿತೀರೋ ಅದೇ ರೀತಿಯಲ್ಲಿ ಹೊಟ್ಟೆಯಲ್ಲಿ ಸ್ವಲ್ಪ ಆಸಿಡ್ ಪ್ರಮಾಣ ಜಾಸ್ತಿ ಆಗಿರಬಹುದು. ಹಾಗಾಗಿ ನೀವೇನ್ ಮಾಡಬಹುದು, ಮೊದಲಿಗೆ ನೀವು 1 ಬಕೆಟ್ನಷ್ಟು ನೀರಿಗೆ 1-2 ಚಮಚ ಅಡಿಗೆ ಸೋಡಾ ಹಾಗೂ 1-2 ಚಮಚ ಉಪ್ಪು ಇವಿಷ್ಟನ್ನು ಚೆನ್ನಾಗಿ ಬೆರೆಸ್ಬಿಟ್ಟು ಕುಡಿಸಿದ್ರೆ ಆ ಒಂದು ಹೊಟ್ಟೆನಲ್ಲಿರ್ತಕ್ಕಂಥ ಆಮ್ಲೀಯತೆಯ ಪ್ರಮಾಣ ಸರಿ ಹೋಗ್ತದೆ. ತದನಂತರ ನೀವು ಕೆಲವೊಂದು ಮನೆ ಮದ್ದುಗಳನ್ನು ಪ್ರಯೋಗಿಸಬಹುದು. ಇಲ್ಲಿ ಕೂಡ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ, ಜಾನುವಾರು ಮೇವು ಬಿಡೋದ್ರ ಜೊತೆಗೆ ವಿಪರೀತ ಜ್ವರ ಇತ್ತು ಅಂದ್ರೆ ತಕ್ಷಣ ನೀವು ಪಶುವೈದ್ಯರನ್ನ ಕರೆಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಲೇಬೇಕಾಗ್ತದೆ. ಇಲ್ಲ ಜ್ವರ ಗಿರ ಏನಿಲ್ಲ, ಆರಾಮಾಗಿ ಓಡಾಡ್ಕೊಂಡಿದೆ, ಮೂತಿನೂ ಹಸಿ ಹಸಿಯಾಗಿ ಇದೆ, ಅಂತ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ಕೆಲವು ಮನೆ ಮದ್ದುಗಳನ್ನು ನೀವು ಪ್ರಯೋಗ ಮಾಡಬಹುದು. ಏನು ಮನೆ ಮದ್ದುಗಳು ನೋಡೋಣ. ಮೊದಲನೇದಾಗಿ ಶಿವನೆ ಮರ ಅಂತ ಹಳ್ಳಿಗಳ ಕಡೆ ಇರ್ತವೆ, ಆ ಶಿವನೆ ಮರದ ಸೊಪ್ಪನ್ನು 300 ಗ್ರಾಂನಷ್ಟು ತಗೊಳ್ಳಿ, 50 ಗ್ರಾಂ ಅರಿಶಿಣ ತಗೊಳ್ಳಿ, 50 ಗ್ರಾಂನಷ್ಟು ಕಾಳುಮೆಣಸು ಇದನ್ನು ತಗೊಳ್ಳಿ. ಇವಿಷ್ಟನ್ನು 2 ಲೀಟರ್ ಮಜ್ಜಿಗೆನಲ್ಲಿ ಚೆನ್ನಾಗಿ ಅರೆದುಬಿಟ್ಟು ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಒಂದು 2-3 ದಿನ ಕುಡಿಸಿದ್ರೆ ಈ ಮೇವು ತಿನ್ನತಕ್ಕಂಥ ಶಕ್ತಿ ಅದರಲ್ಲಿ ಉದ್ದೀಪನ ಆಗ್ಬಿಟ್ಟು ಚೆನ್ನಾಗಿ ಮೇವು ತಿನ್ನಲಿಕ್ಕೆ ಶುರು ಮಾಡ್ತವೆ. ಇನ್ನೊಂದ್ಸಲ ಹೇಳ್ತೀನಿ, 300 ಗ್ರಾಂನಷ್ಟು ಅಂದ್ರೆ 1-2 ಬೊಗಸೆಯಷ್ಟು ಶಿವನೆ ಮರದ ಸೊಪ್ಪು, ಅರಿಶಿನ 50 ಗ್ರಾಂನಷ್ಟು, ಹಾಗೇನೆ ಕಾಳುಮೆಣಸು 20-25 ಅಂತ ಹೇಳ್ಬೋದು. ಇಷ್ಟನ್ನು ನಾವು 2 ಲೀಟರ್ ಮಜ್ಜಿಗೆನಲ್ಲಿ ಅರೆದುಬಿಟ್ಟು ಬೆಳಗ್ಗೆ 1 ಲೀಟರ್ ಸಂಜೆ 1 ಲೀಟರ್ ಆ ತರ 2-3 ದಿನಗಳ ಕಾಲ ಕುಡಿಸ್ತಕ್ಕಂಥದ್ದು. ಇನ್ನೂ ಒಂದು ಔಷಧಿ, ಆಡು ಮುಟ್ಟದ ಸೊಪ್ಪು ಅಂತ ಏನ್ ಹೇಳ್ತೀವಿ ನಾವು, ಆಡು ಸೋಗೆ ಸೊಪ್ಪು ಅಂತ, ಅದನ್ನ ಒಂದು ಹಿಡಿಯಷ್ಟು ತಗೊಳ್ಳಿ. ಬೆಳ್ಳುಳ್ಳಿ ತಗೊಳ್ಳಿ ಒಂದು ಗೆಡ್ಡೆ. ಹಾಗೇನೆ ಉಮ್ಮತ್ತಿನ ಸೊಪ್ಪು, ಉಮ್ಮತ್ತಿನ ಸೊಪ್ಪು ಅಂತಂದ್ರೆ ದತೂರ ಗಿಡ ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ. ಇದು ಏನು ಗೋಲಾಕಾರದ ಮುಳ್ಳಿನ ಒಂದು ಬೀಜಗಳನ್ನ ಏನ್ ಬಿಡುತ್ತೋ ಆ ಸೊಪ್ಪು, ಆದ್ರೆ ಬೀಜಗಳನ್ನ ತಗೋಬೇಡಿ, ಸೊಪ್ಪನ್ನಷ್ಟೇ ತಗೊಳ್ಳಿ. ಜೊತೆಗೆ ಬಿಲ್ ಪತ್ರೆ ಇದ್ರೆ ಒಂದ್ ಹಿಡಿ ಬಿಲ್ ಪತ್ರೆ, ಹಾಗೇನೆ ಬುಗುರಿ ಮರದ ಸೊಪ್ಪು ಒಂದ್ ಹಿಡಿ, ಒಂದ್ ಸ್ವಲ್ಪ ಒಂದ್ 10-15 ಕಾಳುಮೆಣಸು ಹಾಕೊಳ್ಳಿ, ಜೊತೆಗೆ 2 ಚಮಚ ಸಾಸಿವೆ. ಇನ್ನೊಂದ್ಸಲ ಹೇಳ್ತೀನಿ ಏನೇನು ಐಟಮ್ಸ್ ಹಾಕ್ಬೇಕು ಅಂದ್ಬಿಟ್ಟು. ಒಂದ್ ಹಿಡಿಯಷ್ಟು ಆಡಸೋಗೆ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದ್ ಹಿಡಿಯಷ್ಟು ಉಮ್ಮತ್ತಿನ ಗಿಡದ ಸೊಪ್ಪು, ಒಂದ್ ಹಿಡಿ ಬಿಲ್ವ ಪತ್ರೆ, ಒಂದು ಹಿಡಿ ಬುಗುರಿ ಮರದ ಸೊಪ್ಪು, ಒಂದ್ 10 ಕಾಳುಮೆಣಸು, ಒಂದ್ 2 ಚಮಚ ಸಾಸಿವೆ. ಇದಿಷ್ಟನ್ನು ಚೆನ್ನಾಗಿ ಕುಟ್ಬಿಟ್ಟು ಅಥವಾ ರುಬ್ಕೊಂಡು ಅಥವಾ ಬೇಕಿದ್ರೆ ಮಿಕ್ಸಿಗೂ ಕೂಡ ಹಾಕೊಂಡು ನೀವು ಚೆನ್ನಾಗಿ ಚಟ್ನಿ ಮಾಡ್ಕೊಡಿ. ಈ ಚಟ್ನಿನ ಉಂಡೆ ಮಾಡಿಬಿಟ್ಟು ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಒಂದು 4-5 ದಿನಗಳ ಕೊಟ್ರೆ ತುಂಬಾ ಚೆನ್ನಾಗಿ ಅವು ಮೇವು ತಿನ್ಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಇದ್ರ ಜೊತೆ ಜೊತೆಗೆ ಬೇಕಿದ್ರೆ ನಮ್ಮ ಮನೆಯಲ್ಲಿ ಬಜೆ ಇರುತ್ತೆ, ಒಂದ್ 5-10 ಗ್ರಾಮ್ ಅಥವಾ ಒಂದು ಬೆರಳಿನಷ್ಟು ಉದ್ದದ್ದು ಬಜೆ ತಗೊಳ್ಳಿ. ಒಂದ್ 50 ಗ್ರಾಮ್ನಷ್ಟು ಶುಂಠಿ, ಹಸಿ ಶುಂಠಿ ಆಗಿರ್ಬೋದು ಅಥವಾ ಒಣ ಶುಂಠಿ ಆಗಿರ್ಬೋದು ತಗೊಳ್ಳಿ. ಓಂ ಕಾಳು ಅಂತ ಬರುತ್ತೆ ಅಜ್ವಾನ ಅಂತ ಏನ್ ಹೇಳ್ತಾರೆ, ಅದನ್ನ ಒಂದ್ 10 ಗ್ರಾಮು, ಇನ್ನೊಂದ್ 10 ಗ್ರಾಮ್ ಕಾಳು ಮೆಣಸು ತಗೊಳ್ಳಿ. ಹಾಗೇನೆ ಬೆಲ್ಲ ಒಂದ್ 50 ಗ್ರಾಮು ಅಥವಾ 100 ಗ್ರಾಮ್ನಷ್ಟು, ಬಜೆ, ಶುಂಠಿ, ಓಂ ಕಾಳು ಮತ್ತೆ ಬೆಲ್ಲ, ಕಾಳುಮೆಣಸು, ಇಷ್ಟನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಉಂಡೆ ತರ ಮಾಡಿಬಿಟ್ಟು ಬೆಳಗ್ಗೆ ಒಂದು ಉಂಡೆ ಮಾಡಿ ಸಂಜೆ ಒಂದು ಉಂಡೆ ಮಾಡಿ 3 ದಿನ ಕೊಡಿ, ಮೇವು ತಿನ್ನೋದು ಉತ್ತಮವಾಗುತ್ತೆ. ಸೊ ಈ ರೀತಿಯಾಗಿ ನಾವು ಜಾನುವಾರುಗಳ ಹೊಟ್ಟೆ ಉಬ್ಬರ ಹಾಗೂ ಅಜೀರ್ಣಕ್ಕೆ ನಾವು ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬಹುದು. ಇದನ್ನು ನಿಮ್ಮ ಪಶುವೈದ್ಯರ ಸಲಹೆಯೊಂದಿಗೆ ಸೂಕ್ತ ಸಹಕಾರದೊಂದಿಗೆ ನೀವು ನೀಡಿ ನಿಮ್ಮ ಜಾನುವಾರುಗಳನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ಮುಂದಿನ ವಾರ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಇನ್ನು 2 ಸಾಮಾನ್ಯವಾದ ಕಾಯಿಲೆಗಳು ಅಂದ್ರೆ ಜಾನುವಾರುಗಳಿಗೆ ಬೇದಿಯಾದಾಗ ನಾವು ಏನು ಮಾಡಬಹುದು, ಹಾಗೇನೆ ಕೆಮ್ಮು ಬಂದಾಗ ಏನ್ ಮಾಡಬಹುದು, ಅದನ್ನು ನಾವು ಮುಂದಿನ ವಾರ ತಿಳ್ಕೊಳ್ಳೋಣ. ನನ್ನ ದೂರವಾಣಿ ಸಂಖ್ಯೆ 9008598832 9008598832. ನಮಸ್ಕಾರ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುತ್ತದೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿ ಗಾದೆಯೋ ಎಲೆ ಮಾನವ, ಹರಿ ಹರಿ ಬಾಬು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೌರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ನಮ್ಮ ಅಂಗಡಿಗೆ ಪ್ಲಾಸ್ಟಿಕ್ ಚೀಲ ತಂದ್ರ ಕಾಯಿಪಲ್ಯ ಕೊಡೋದಿಲ್ಲ. ನಾನೇ ಪ್ಲಾಸ್ಟಿಕ್ ಚೀಲ ತಂದ್ರ ನಿಮ್ದೇನು ಗಂಟು ಹೋಗ್ತದ? ಪರಿಸರ ಹಾಳಾಗ್ತದ. ಈ ಹಾಳು ಪ್ಲಾಸ್ಟಿಕ್ ಚೀಲ ಮಣ್ಣಾಗ ಸೇರ್ತು ಅಂತಂದ್ರ ಕರಗೋದಿಲ್ಲ. ಆಕಳ ಎಮ್ಮಿ ಹೊಟ್ಟಿ ಸೇರ್ಕೊಂತು ಅಂದ್ರ ದೇವ್ರ ಏಗತಿ. ನಮ್ಮ ಹಳ್ಳಿ ಒಳಗ ಪ್ಲಾಸ್ಟಿಕ್ ಉಪಯೋಗ ಮಾಡುದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿ ಗೊತ್ತಾ? ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಗೀತಾ ಕೇಳಿಲಿ, ತುಂಬಾ ಚಳಿ ಆಗ್ತಿದೆ, ಬೇಗ ಬ್ಲಾಂಕೆಟ್ ಕೊಡು. ಅಯ್ಯೋ, ನಿಮ್ಗಂತೂ ಜ್ವರ ಇದೀರಿ, ನಡುಗು ಜೊತೆಗೆ ಜ್ವರ, ಇದು ಮಲೇರಿಯಾ ಇರ್ಬೋದು. ನಿಮ್ಗೆ ಬ್ಲಾಂಕೆಟ್ ಅಲ್ಲ ಡಾಕ್ಟರ್ ಅಗತ್ಯ ಇದೀರಿ. ಹೌದು, ಜ್ವರ, ನಡುಕ, ತಲೆನೋವು, ಮೈನೋವು, ಹೊಟ್ಟೆ ತೊಳಸಿ ವಾಂತಿ ಆಗೋದು ಮಲೇರಿಯಾದ ಲಕ್ಷಣಗಳು. ತಡ ಮಾಡಿದಿರಿ, ತಕ್ಷಣ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಗೆ ಹೋಗಿ. ರಕ್ತದ ತಪಾಸಣೆ ಮಾಡಿಸಿ ಮತ್ತು ಪೂರ್ಣ ಚಿಕಿತ್ಸೆಯನ್ನು ಉಚಿತವಾಗಿ ಪಡೆಯಿರಿ. ನಡುಕ ಮತ್ತು ಜ್ವರ ಕಂಡಾಗ ಮಲೇರಿಯಾದ ತಪಾಸಣೆ ಮಾಡಿಸಿ. ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿಯ ವತಿಯಿಂದ ಸಾರ್ವಜನಿಕರ ಹಿತಕ್ಕಾಗಿ ಪ್ರಕಟಣೆ. ಕೇಳಿ ಕಾರ್ಯಕ್ರಮ ಕೃಷಿ ಲೋಕ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೃಷಿಕ ಮಿತ್ರರೇ, ಇಂದಿನ ಕೃಷಿಲೋಕದಲ್ಲಿ ಮೊದಲಿಗೆ ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರಿಂದ ಮುಂದಿನ 4-5 ದಿನಗಳ ಕಾಲ ಜಿಲ್ಲೆಯ ಹವಾಮಾನ ಯಾವ ರೀತಿ ಇರುತ್ತೆ, ಇನ್ನು ಈ ಸಂದರ್ಭದಲ್ಲಿ ನಾವು ಯಾವೆಲ್ಲ ಬೆಳೆಗಳನ್ನ ಸಾಗುವಳಿ ಮಾಡಬಹುದು, ಇನ್ನು ಸಾಗುವಳಿ ಮಾಡಿದ್ರೆ ಅದಕ್ಕೆ ಯಾವೆಲ್ಲ ಕೀಟ ರೋಗಗಳ ಬಾಧೆ ಕಂಡುಬರಬಹುದು, ಇನ್ನು ಇದರ ಸಮಗ್ರ ಹತೋಟಿ ಕ್ರಮಗಳು ಹೇಗೆ ಎನ್ನುವ 16 ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಮೊದಲಿಗೆ ಹವಾಮಾನ ವರದಿ ಕುರಿತಂತೆ ಡಾಕ್ಟರ್ ರಾಜೇಗೌಡ ಅವರ ಮಾಹಿತಿಯನ್ನ ಆಲಿಸೋಣ. ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಜೇಗೌಡ ಮಾತಾಡ್ತಾ ಇದ್ದೀನಿ, ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ. ಈಗ ತಮಗೆ ಮುಂದಿನ 5 ದಿನಗಳಲ್ಲಿ ಬೀಳಬಹುದಾದಂತ ಮಳೆ ಮತ್ತು ಉಷ್ಣಾಂಶ ತೇವಾಂಶ ಗಾಳಿಯ ವೇಗದ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೀನಿ. ಈಗ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಇಂದು ಶನಿವಾರ ಅಂದ್ರೆ 13ನೇ ದಿನಾಂಕ ಶನಿವಾರ 24 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 24 ಮಿಲಿಮೀಟರ್ ಅಂದ್ರೆ ಸುಮಾರು 2.5 ಸೆಂಟಿಮೀಟರ್ ಅಷ್ಟು ಮಳೆ ಬೀಳುವ ಸಾಧ್ಯತೆ ಇದೆ. ಭಾನುವಾರ ಅಂದ್ರೆ 14-6 ಭಾನುವಾರ 22 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ, ಅಂದ್ರೆ 2 ಸೆಂಟಿಮೀಟರ್ ಅಷ್ಟು. ಹಾಗೆ 15-6 ಸೋಮವಾರ 10 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 16-6 ಮಂಗಳವಾರ 8 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 17-6 ಬುಧವಾರ 6 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಅಂದ್ರೆ ಶನಿವಾರ ಭಾನುವಾರ ಹೆಚ್ಚು ಮಳೆ ಇರ್ತದೆ, ಸೋಮವಾರ ಮಂಗಳವಾರ ಬುಧವಾರ ಸ್ವಲ್ಪ ಕಡಿಮೆಯಾಗ್ತಾ ಹೋಗ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಹಗುರದಿಂದ ಉತ್ತಮವಾದಂತಹ ಮಳೆ ಬೀಳುವ ಎಲ್ಲಾ ಸಾಧ್ಯತೆಗಳಿದೆ. ಇದು ನಮ್ಮ ಹಾಸನ ಜಿಲ್ಲೆ ಸಂಬಂಧಪಟ್ಟಂಗೆ ಮಾತ್ರ ಹೇಳ್ತಾ ಇದ್ದೀನಿ. ಹಾಗೆ ಉಷ್ಣಾಂಶವನ್ನ ನೋಡೋದಾದ್ರೆ ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ತೇವಾಂಶ ಶೇಕಡ 85-86 ಇರ್ತದೆ. ಗಾಳಿ ವೇಗ ಸ್ವಲ್ಪ ಜಾಸ್ತಿ ಇರ್ತದೆ. ಗಾಳಿ ವೇಗ ಗಂಟೆಗೆ 20-25 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರ್ತದೆ ಗಾಳಿ. ಹಾಗಾಗಿ ಈ ಒಂದು ಮುಂದಿನ 5 ದಿನಗಳಲ್ಲಿ ಉತ್ತಮವಾದ ಮಳೆ ಬೀಳುವ ಎಲ್ಲಾ ಸಾಧ್ಯತೆಗಳು ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಏನು ಮಾಡಬೇಕು, ಯಾವ ಬೆಳೆಯನ್ನ ಬಿತ್ತನೆ ಮಾಡಬಹುದು ಅಂತ ಹೇಳೋದಾದ್ರೆ, ಮೆಕ್ಕೆಜೋಳವನ್ನ ಬಿತ್ತನೆ ಮಾಡೋದಕ್ಕೆ ಬಹಳ ಸೂಕ್ತವಾದ ಸಮಯ. ಮೆಕ್ಕೆಜೋಳವನ್ನ ಬಿತ್ತನೆ ಮಾಡುವಾಗ ರೈತ ಬಾಂಧವರು ದಯಮಾಡಿ ಅಲಸಂದೆ ಅಥವಾ ಸೋಯಾ ಅವರೇ ಅಥವಾ ಹೆಬ್ಬಾಳ ಅವರೆಯನ್ನ ಅಂತರ ಬೆಳೆಯಾಗಿ ಬೆಳೆಯಿರಿ. ಅದು ಮಣ್ಣಿನ ಫಲವತ್ತತೆಯು ಸಹ ಹೆಚ್ಚುತ್ತೆ, ಅದ್ರ ಜೊತೆಗೆ ಜೋಳದ ಜೊತೆಗೆ ನಿಮಗೆ ಕಾಳುಗಳು ಸಹ ಸಿಗುತ್ತೆ, ಹಾಗಾಗಿ ಆದಾಯ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ತಾವು ರಸಗೊಬ್ಬರಗಳನ್ನ ಕೊಡುವಾಗ, ಈಗ ನಾವು ಪ್ರತಿ 2.5 ಎಕರೆಗೆ 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 25 ಕೆಜಿ ಪೊಟಾಷ್ ಅಂತ ಹೇಳ್ತೀವಿ. ರಂಜಕ ಮತ್ತು ಪೊಟಾಷ್ ಅನ್ನ ನೀವು ಬಿತ್ತನೆ ಮಾಡುವಾಗ ಪೂರ್ಣ ಪ್ರಮಾಣದಲ್ಲಿ ಕೊಡಬೇಕು. ಸಾರಜನಕವನ್ನ ಶೇಕಡ 50% ಅಂದ್ರೆ ಅರ್ಧ ಭಾಗದಷ್ಟು ಮಾತ್ರ ಕೊಡಬೇಕು. ಇನ್ನುಳಿದಂತ ಅರ್ಧ ಭಾಗ ಸಾರಜನಕವನ್ನ ತಾವು ತದನಂತರ ಅಂದ್ರೆ ನೀವು ನೇಗಿಲು ಬಿಡುವಾಗ ಕೊಟ್ಬಿಟ್ಟು ಆಮೇಲೆ ನೇಗಿಲು ಬಿಡಬೇಕಾಗ್ತದೆ. ಇದು ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ಮಾಹಿತಿ. ಹಾಗೆ ಈ ಒಂದು ಸಮಯ ರಾಗಿ ಬಿತ್ತನೆಗೂ ಸಹ ಬಹಳ ಸೂಕ್ತವಾಗಿದೆ. ರಾಗಿ ಬಿತ್ತನೆ ಮಾಡಬಹುದು. ಈಗ ತಾವು ರಾಗಿ ಬಿತ್ತನೆ ಮಾಡಿದ್ರೆ ಇಂದ ಫೆಂಟ್ ಮಾಡಬಹುದು, MR1 ಮಾಡಬಹುದು, MR6 ಮಾಡಬಹುದು, ಮತ್ತೆ L5 ಅನ್ನ ಈ 4 ತಳಿಗಳನ್ನ ಈಗ ತಾವು ನಮ್ಮ ಹಾಸನ ಭಾಗದಲ್ಲಿ ಮಾಡಬಹುದಾಗಿದೆ. ಅಂದ್ರೆ ಜೂನ್ ಜುಲೈವರೆಗೆ ಈ ಒಂದು 4 ತಳಿಗಳನ್ನ ಮಾಡಬಹುದಾಗಿದೆ. ಇಲ್ಲಿಯೂ ಸಹ ನಾವು ಹೇಳ ಪ್ರಕಾರ 2.5 ಎಕರೆಗೆ 50 ಕೆಜಿ ಸಾರ್ವಜನಿಕ ಕೊಡಬೇಕು, 37.5 ಕೆಜಿ ರಂಜಕ ಕೊಡಬೇಕು, 40 ಕೆಜಿ ಪೊಟಾಷ್ ಕೊಡಬೇಕು. ಈ ರಂಜಕ ಮತ್ತೆ ಪೊಟಾಷ್ನ ಪೂರ್ಣ ಪ್ರಮಾಣದಲ್ಲಿ ಬಿತ್ತನೆ ಮಾಡುವಾಗಲೇ ಹಾಕೊಡ್ಬೇಕು. ಆದ್ರೆ ಈ ಸಾರ್ವಜನಿಕ ಅನ್ನೋದನ್ನ ತಾವು ಬಿತ್ತನೆ ಮಾಡುವಾಗ ಅರ್ಧ ಭಾಗ ಹಾಕಿ ಕುಂಟೆ ಹೊಡೆದು ನೇಗಿಲು ಬಿಡುವಾಗ ಇಲ್ಲಿ ಅರ್ಧ ಭಾಗವನ್ನ ಹಾಕ್ಬೇಕಾಗ್ತದೆ. ಅದ್ರ ಜೊತೆಗೆ ರಾಗಿಯನ್ನ ಬಿತ್ತನೆ ಮಾಡುವಾಗ ತಾವು ಬೀಜೋಪಚಾರವನ್ನ ಮಾಡ್ಬೇಕಾಗ್ತದೆ. ಬೀಜೋಪಚಾರವನ್ನ ಈಗ ಪ್ರತಿ ಎಕರೆಗೆ ಅಂದ್ರೆ 5 ಕೆಜಿ ನೀವು ರಾಗಿಗೆ 13 ಗ್ರಾಂ ಕಾಪರ್ ಸಲ್ಫೇಟ್ ಅನ್ನ ಬೆರೆಸಬೇಕಾಗ್ತದೆ. ಹಾಗೆ ಕಾಪರ್ ಸಲ್ಫೇಟ್ ಜೊತೆಗೆ ಕಾರ್ಬನ್ ಡೈಜಿಯನ್ನು ಸಹ ತಾವು ಬೆರೆಸಬೇಕಾಗ್ತದೆ. ಅಂದ್ರೆ ಇಲ್ಲಿ ಕಾರ್ಬನ್ ಡೈಜಿಯನ್ನ ತಾವು ಪ್ರತಿ ಕೆಜಿ 2 ಗ್ರಾಂ ಅಂದ್ರೆ 1 ಎಕರೆಗೆ 5 ಕೆಜಿ ರಾಗಿಗೆ 10 ಗ್ರಾಂ ಕಾರ್ಬನ್ ಡೈಜಿಯನ್ನ ಮಿಶ್ರಣ ಮಾಡಿ ಬೀಜೋಪಚಾರವನ್ನ ಮಾಡಿ ತದನಂತರ ನಾವು ಭೂಮಿಗೆ ಬಿತ್ತನೆ ಮಾಡಬೇಕಾಗ್ತದೆ. ಇದು ರಾಗಿಗೆ ಸಂಬಂಧಪಟ್ಟಂತಹ ವಿಚಾರ. ಇನ್ನು ತೊಗರಿಯು ಸಹ ಈಗ ಬಿತ್ತನೆ ಮಾಡೋದಕ್ಕೆ ಬಹಳ ಸೂಕ್ತವಾದ ಸಮಯ. ತೊಗರಿಯನ್ನ ತಾವು ಬಿತ್ತನೆ ಮಾಡೋದಾದ್ರೆ ಬಿಆರ್ಜಿ ಒಂದ್ ಇದೆ, ಬಿಆರ್ಜಿ ಟೂ ಇದೆ, ಹಾಗೆ ಬಿಆರ್ಜಿ ಫೈವ್ ಅಂತ ಇದೆ, ಬಿಆರ್ಜಿ ಐದು ಹೊಸ ತಳಿ, ಇದನ್ನು ಸಹ ಬಿತ್ತನೆ ಮಾಡಬಹುದು. ಹಾಗೆ ಟಿಟಿಬಿ ಸೆವೆನ್ HY3C ಅಂತಂದ್ರೆ ಈ ಐದು ತಳಿಗಳನ್ನ ಈಗ ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದ ಸಮಯ. ಹಾಗೆ ರೈತ ಬಾಂಧವರೇ, ತಾವು ಈ ತೊಗರಿಯನ್ನ ಬಿತ್ತನೆ ಮಾಡುವಾಗ ಕಳೆನಾಶಕವನ್ನ ಬಳಸಿ ಕಳೆಯನ್ನ ನಾಶ ಮಾಡಬಹುದಾಗಿದೆ. ಬಿತ್ತನೆ ಮಾಡಿದ ತಕ್ಷಣ ತಾವು ಸೆಂಡಮಿಥಿಲಿನ್ ಅನ್ನೋ ಒಂದು ಕಳೆನಾಶಕವನ್ನ ಒಂದು ಎಕರೆಗೆ ಒಂದು ಲೀಟರ್ ಕಳೆನಾಶಕವನ್ನ 300 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ತಾವು ಸಿಂಪರಣೆ ಮಾಡೋದ್ರಿಂದ ಈ ಏನು ತೊಗರಿ ಹಾಕಿನಲ್ಲಿ ಬರಬಹುದಂತ ಕಳೆಯನ್ನ ನಾಶ ಮಾಡಬಹುದಾಗಿದೆ. ಹಾಗೆ ತೊಗರಿಯಲ್ಲಿ ಸಹ ತಾವು ದಯಮಾಡಿ ಅಂತರ ಬೆಳೆಯನ್ನ ಬೆಳೀರಿ. ತೊಗರಿಗೆ ನೀವು ರಾಗಿಯನ್ನ ಅಂತರ ಬೆಳೆಯಾಗಿ ಬೆಳಿಬಹುದು. ಹಾಗಾದ ಪಕ್ಷದಲ್ಲಿ ಒಂದ್ ಸಾಲ ತೊಗರಿ 6 ಸಾಲ ರಾಗಿ ಅಥವಾ 2 ಸಾಲ ತೊಗರಿ 8 ಸಾಲ ರಾಗಿಯನ್ನ ಹಾಕಬಹುದಾಗಿದೆ. ಹಾಗೆ ನೀವು ನೆಲಗಡಲೆಯಲ್ಲಿ ಬೆಳೆಯೋದಾದ್ರೆ ಅಂತರ ಬೆಳೆಯನ್ನ ನೆಲಗಡಲೆ ಅಂತರ ಬೆಳೆಯಾಗಿ ಬೆಳೆಯುವುದಾದ್ರೆ ತೊಗರಿಯನ್ನ 1 ಸಾಲು, ನೆಲಗಡಲೆಯನ್ನ 4 ಸಾಲು ಅಥವಾ ತೊಗರಿಯನ್ನ 2 ಸಾಲು, ನೆಲಗಡಲೆಯನ್ನ 8 ಸಾಲು ಹಾಕಿ ಅಂತರ ಬೆಳೆಯನ್ನ ಬೆಳೆಯಬಹುದಾಗಿದೆ. ಹಾಗೆ ಜೋಳದಲ್ಲೂ ಸಹ ಈ ನಮ್ಮ ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ. 4 ಸಾಲು ಜೋಳ, 1 ಸಾಲು ತೊಗರಿ, ಹೀಗೆ ಅಂತರ ಬೆಳೆಯಾಗಿ ಈ ಬೆಳೆಗಳನ್ನ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಆದಾಯವೂ ಸಹ ಹೆಚ್ಚುತ್ತೆ. ಹಾಗಾಗಿ ದಯಮಾಡಿ ರೈತ ಬಾಂಧವರೇ, ತೊಗರಿಯಲ್ಲಿ ಅಂತರ ಬೆಳೆಯಾಗಿ ರಾಗಿ ಅಥವಾ ನೆಲಗಡಲೆ ಅಥವಾ ಜೋಳವನ್ನ ತಾವು ಕಡ್ಡಾಯವಾಗಿ ಬೆಳೀರಿ. ಹಾಗೆ ರೈತ ಬಾಂಧವರೇ, ಈಗ ತಕ್ಷಣ ಹೆಚ್ಚು ರೈತರು ಬಂದು ನಮ್ಗೆ ಕೇಳ್ತಿರೋದು ಶುಂಠಿ ಮತ್ತು ಅರಿಶಿನ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ದಯಮಾಡಿ ರೈತ ಬಾಂಧವರೇ, ಸಸಿಕಾಲುವೆಯನ್ನ ಕೊಡಿ. ಸಸಿಕಾಲುವೆಯನ್ನ ಕೊಟ್ಟರೆ ಹೆಚ್ಚಿನ ನೀರಿನಂಶ ಹೋಗೋದಕ್ಕೆ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಈಗ ಶುಂಠಿ ಮತ್ತು ಅರಿಶಿನದಲ್ಲಿ ಎಲೆ ತಿನ್ನುವ ಹುಳ ಹೆಚ್ಚಾಗ್ತಾ ಇದೆ. ಈ ಎಲೆ ತಿನ್ನುವ ಹುಳವನ್ನ ಹತೋಟಿ ಮಾಡಬೇಕಾದ್ರೆ ಈ ಡೈಮಿಥೈ ಅಥವಾ ರೋಗರ್ ಅಂತ ಹೇಳ್ತೀವಿ, ಅದನ್ನ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿ ಅಷ್ಟು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದ್ರೆ ಈ ಎಲೆ ತಿನ್ನುವ ಹುಳ ನಾಶ ಆಗ್ತದೆ. ಇದ್ರ ಜೊತೆಗೆ ಕೊಳೆ ರೋಗ ಏನಾದ್ರು ಕಂಡು ಬಂದಲ್ಲಿ, ಕಾಪರ್ ಆಕ್ಸಿ ಕ್ಲೋರೈಡ್ ಅನ್ನೋ ಒಂದು ಔಷಧಿಯನ್ನ ನೀವು ಪ್ರತಿ 10 ಲೀಟರ್ ನೀರಿಗೆ 3 ಗ್ರಾಂ ಬೆರೆಸಿ ಆ ಏನು ರೋಗ ಬಂದಿರುತ್ತೆ ಆ ಗಿಡಕ್ಕೆ ಸುರಿಯೋದ್ರ ಜೊತೆಗೆ ಆ ಸುತ್ತಮುತ್ತ ಇರುವಂತಹ ಗಿಡಕ್ಕೂ ಸಹ ಸುರಿದ್ರೆ ಆ ರೋಗ ಬೇರೆ ಗಿಡಗಳಿಗೆ ಹರಡದಂತೆ ತಡೆಯುತ್ತೆ. ಇಷ್ಟು ಮಾಹಿತಿಯನ್ನ ರೈತ ಬಾಂಧವರೇ ಈ ಮುಂದಿನ 5 ದಿನಕ್ಕೆ ಈ ಮಾಹಿತಿಯನ್ನ ತಮ್ಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ಇದುವರೆಗೆ ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರಿಂದ ಹವಾಮಾನ ವರದಿಯನ್ನ ಕೇಳಿದಿರಿ. ರೈತ ಬಾಂಧವರೇ, ಹಾಸನ ತಾಲೂಕು ಕಾರ್ಯಗಿರಿಯ ಕೃಷಿ ಮಹಾವಿದ್ಯಾಲಯದ ಒಂದು ಪ್ರಕಟಣೆಯನ್ನ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಫಾಲ್ ಸೈನಿಕ ಹುಳು ಮತ್ತು ಅದರ ನಿರ್ವಹಣೆ ಕುರಿತ ವಿಚಾರವಿದು. ಹಾಸನ ಜಿಲ್ಲೆಯಲ್ಲಿ ಮುಸುಕಿನ ಜೋಳವನ್ನು ಒಂದು ಪ್ರಮುಖ ಏಕದಳ ಬೆಳೆಯಾಗಿ ಖುಷ್ಕಿ, ಅರೆ ನೀರಾವರಿ ಹಾಗೂ ನೀರಾವರಿ ಪ್ರದೇಶಗಳಲ್ಲಿ ಸುಮಾರು 85,000-90,000 ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಿದೆ. ಇತ್ತೀಚಿನ ಮುಂಗಾರು ಹಂಗಾಮಿನ ಪ್ರಾರಂಭಿಕ ಹಂತದ ಮೇ ಜೂನ್ ತಿಂಗಳಿನಲ್ಲಿ ಬಿತ್ತನೆಯಾಗಿರುವ ಮುಸುಕಿನ ಜೋಳದ ಬೆಳೆಗೆ ಭಾರತದಲ್ಲಿ ಹೊಸದಾಗಿ ಗೋಚರವಾಗಿರುವ ಫಾಲ್ ಸೈನಿಕ ಹುಳು, ವೈಜ್ಞಾನಿಕವಾಗಿ ಸ್ಪೋಡಪ್ಟೆರಾ ಫ್ರಿಗಿಫಾರ್ಡಾ ಎಂದು ಕರೆಯಲ್ಪಡುವ ಈ ಹುಳುವಿನ ಬಾಧೆ ಹಠಾತ್ತನೆ ಕಂಡುಬಂದಿದೆ. ಅಧಿಕ ಪ್ರಮಾಣದಲ್ಲಿ ಲದ್ದಿಯನ್ನು ಎಲೆ ಸುರುಳಿಗಳಲ್ಲಿ ಹಾಕುವುದರಿಂದ ಇದನ್ನು ಲದ್ದಿ ಹುಳುವೆಂದೇ ತಪ್ಪಾಗಿ ತಿಳಿದರೂ ಅತಿಶಯವಿಲ್ಲ. ಆದರೆ ಇದು ಸೈನಿಕ ಹುಳು ಅಲ್ಲ, ಇದು ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ಹರಿದಾಡಿ ದಾಳಿಯನ್ನ ಮಾಡೋದಿಲ್ಲ. ಬದಲಿಗೆ ಎಲ್ಲಿ ತಿನ್ನುತ್ತಿರುತ್ತದೆಯೋ ಅದೇ ಗಿಡದಲ್ಲಿ ಬೆಳವಣಿಗೆಯನ್ನು ಹೊಂದಿ ಮಣ್ಣಿನಲ್ಲಿ ಪೋಷಾವಸ್ಥೆಯನ್ನ ಹೊಂದುತ್ತದೆ. ಆದ್ದರಿಂದ ಇದನ್ನ ಫಾಲ್ ಸೈನಿಕ ಹುಳು ಎಂದು ಕರೆಯಲಾಗುತ್ತೆ. ಇದರ ಜೀವನ ಚಕ್ರವನ್ನ ನೋಡೋದಾದ್ರೆ ಪ್ರೌಢ ಹೆಣ್ಣು ಪತಂಗವು ನಸು ಕಂದು ಮಿಶ್ರದ ಬಣ್ಣವನ್ನ ಹೊಂದಿದ್ದು ಮುಂಭಾಗದ ರೆಕ್ಕೆಯ ಮಧ್ಯಭಾಗದ ಮೇಲೆ ಹಳದಿ ಮಿಶ್ರಿತ ಮಚ್ಚೆಗಳು ಇರುತ್ತವೆ. ಮುಂಭಾಗದ ರೆಕ್ಕೆಯ ತುದಿಯ ಅಂಚಿನಲ್ಲಿ ಬಿಳಿಯ ಮಚ್ಚೆ ಇರುತ್ತೆ. ಹಗಲಿನ ವೇಳೆಯಲ್ಲಿ ಪತಂಗಗಳು ಹೊಲದಲ್ಲಿ ಗಿಡದ ಸುಳಿಯಲ್ಲಿ ಬದುಗಳ ಮೇಲೆ ಇರುವ ಕಸಕಡ್ಡಿ, ಕಳೆ ಹಾಗೂ ಇತರೆ ಒಣಗಿರುವ ಸಸ್ಯಗಳ ಪೊದೆಯಲ್ಲಿ ಔತ್ಕೊಂಡಿರುತ್ತವೆ. ಮುಸ್ಸಂಜೆ ಸುಮಾರು 6 ಗಂಟೆ ನಂತರ ಹೊರಬಂದು ಹೆಣ್ಣು ಪತಂಗವು ಎಲೆಯ ಮೇಲ್ಭಾಗದಲ್ಲಿ ಮೊಟ್ಟೆಗಳನ್ನು ಪ್ರತಿ ಗುಂಪಿಗೆ ಸುಮಾರು 800ಕ್ಕಿಂತ ಅಧಿಕ ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಯಿಂದ 4-5 ದಿನದಲ್ಲಿ ಬಿಳಿ ಮಿಶ್ರಿತ ಕೂದಲಿನಿಂದ ಕೂಡಿರುವ ಮರಿಹುಳುಗಳು ಹೊರಗಡೆ ಬರುತ್ತವೆ. ನಂತರದ ದಿನಗಳಲ್ಲಿ ಅವು ಬೆಳೆದಂತೆ ದೇಹವು ಕಪ್ಪು ಮಿಶ್ರಿತ ಕಂದು ಬಣ್ಣದಿಂದ ಪಟ್ಟೆಯಂತೆ ಕೂಡಿದ್ದು ತಲೆಯ ಮೇಲೆ ಮೈ ಮೇಲೆ ತೆಳುವಾದ ಕೂದಲು ಮತ್ತು ಕಂದು ಚುಕ್ಕೆಗಳು ಇರುತ್ತವೆ. ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿದ ಮರಿಹುಳುಗಳು ಸುಮಾರು 4-5 ಸೆಂಟಿಮೀಟರ್ ಉದ್ದವಿದ್ದು ಮುಟ್ಟಿದ ತಕ್ಷಣ ದೇಹವನ್ನು ಸುತ್ತಿಕೊಳ್ಳುತ್ತವೆ. ಮರಿಹುಳುವಿನ ಜೀವಿತಾವಧಿ ಸುಮಾರು 14-30 ದಿನಗಳವರೆಗೆ ಇರುತ್ತೆ. ನಂತರ ಮಣ್ಣಿನಲ್ಲಿ ಸೇರಿ ಕೋಶಾವಸ್ಥೆಗೆ ಹೋಗುತ್ತವೆ. ಸುಮಾರು 10-15 ದಿನಗಳವರೆಗೆ ಕೋಶವು ಭೂಮಿಯ ಒಳಗಡೆ ಇದ್ದು ಪ್ರೌಢ ಕೀಟವಾಗಿ ಹೊರಗಡೆ ಬರುತ್ತೆ. ಪ್ರೌಢ ಕೀಟವು 10-15 ದಿನಗಳವರೆಗೆ ಬದುಕಿರುತ್ತೆ. ಇನ್ನು ಮರಿಹುಳುಗಳ ಚಟುವಟಿಕೆ ಹಾಗೂ ಹಾನಿಯ ಲಕ್ಷಣಗಳತ್ತ ಗಮನ ಹರಿಸೋದಾದ್ರೆ ಮರಿಹುಳುಗಳು ಮೊಟ್ಟೆಯ ಗುಂಪಿನಿಂದ 4-5 ದಿನಗಳಲ್ಲಿ ಒಟ್ಟಿಗೆ ಹೊರಬಂದು ಹಗಲಿನಲ್ಲಿ ಗುಂಪಾಗಿ ಎಲೆಯ ಭಾಗವನ್ನ ಕೆರೆದು ತಿಂದು ಎಳೆ ಸುರುಳಿಯೊಳಗೆ ತೂರ್ಕೊಳ್ಳುತ್ತವೆ. ಹಾಗೆ ರೇಷ್ಮೆ ಎಳೆಯನ್ನು ಸ್ರವಿಸಿ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತವೆ. ಗಿಡದ ಸುಳಿಯಲ್ಲಿ ಹಗಲು ರಾತ್ರಿ ಎನ್ನದೆ ಹಾನಿಯನ್ನ ಮುಂದುವರಿಸುತ್ತೆ. ಬಿತ್ತನೆಯಾದ 30-35 ದಿನಗಳ ಬೆಳೆಯಿಂದ ಹಿಡಿದು ತೆನೆ ಹೊರಡುವ ಹಂತದವರೆಗೆ ಬಿಚ್ಚದೇ ಇರುವ ಎಲೆ ಸುಳಿಗಳಲ್ಲಿ ಹೆಚ್ಚು ಕೊರೆದು ಆಹಾರವನ್ನು ತಿಂದು ಹಾನಿಯನ್ನ ಮಾಡುತ್ತೆ. ಬಾಧೆಗೊಳಗಾದ ಗಿಡದಿಂದ ಹೊರಡುವ ಎಲೆಗಳ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಎರೆದಂತೆ ಕಂಡರೂ ನಂತರದ ದಿನಗಳಲ್ಲಿ ಸುರುಳಿಯಿಂದ ಹೊರಡುವ ಎಲೆಗಳ ಮಧ್ಯಭಾಗಗಳು ವಿಭಿನ್ನಾಕೃತಿಯ ರಂಧ್ರಗಳಿಂದ ಕೂಡಿದ್ದು ಅತಿಯಾಗಿ ಹಸಿರು ಭಾಗ ಹಾನಿಗೆ ಈಡಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಸುರುಳಿಯು ಮುದುರಿಕೊಂಡಿರುತ್ತೆ. ಹಾನಿಯು ಮುಸುಕಿನ ಜೋಳದ ಸಿಲ್ಕ್ ಹೊಡೆಯುವ ಸಂದರ್ಭದಲ್ಲಿಯೂ ಕಂಡುಬಂದಿದೆ. ಇದರ ಸಮಗ್ರ ಹತೋಟಿ ಕ್ರಮಗಳತ್ತ ಗಮನ ಹರಿಸೋದಾದರೆ ಮುಸ್ಸಂಜೆಯ ವೇಳೆ ಎತ್ತರದ ಬದುಗಳಲ್ಲಿ ಕಸಕಡ್ಡಿಗಳಿಂದ ಬೆಂಕಿಯನ್ನ ಹಾಕಬೇಕಾಗುತ್ತೆ. ಈ ರೀತಿ ಮಾಡಿ ಪತಂಗಗಳನ್ನು ಆಕರ್ಷಿಸಿ ನಾಶವನ್ನ ಮಾಡುವುದು ಅತಿ ಮುಖ್ಯ. ಅದಕ್ಕಾಗಿ ಪ್ರತಿಯೊಬ್ಬ ರೈತರು ಹೊಲಗಳಲ್ಲಿ ಸಾಯಂಕಾಲ 6-9 ಗಂಟೆಯವರೆಗೆ ದೀಪದ ಬಲೆಗಳನ್ನ ಇಟ್ಟು ಪತಂಗಗಳನ್ನ ಆಕರ್ಷಿಸಿ ನಾಶವನ್ನ ಮಾಡಬೇಕು. ಬದುಗಳನ್ನು ಸ್ವಚ್ಛಗೊಳಿಸಿ ಕಳೆ ಹಾಗೂ ಇನ್ನಿತರೆ ಆಶ್ರಯ ಸಸ್ಯಗಳನ್ನ ನಾಶ ಮಾಡಬೇಕು. ಸಿಂಪರಣೆಗಾಗಿ ಎಮೋಮೆಥಿನ್ ಬೆನ್ಜೋಯೇಟ್ 0.4 ಈ ಕೀಟನಾಶಕವನ್ನು ಬೆಳಗ್ಗೆ ಅಥವಾ ಸಂಜೆಯ ವೇಳೆ ಬಾಧೆಗೊಳಗಾದ ಸಾಕಿನಲ್ಲಿ ಗಿಡದ ಸುರುಳಿಗಳಿಗೆ ಮಾತ್ರ ಸಿಂಪರಣೆಯನ್ನ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿಗಳನ್ನು ಪಡ್ಕೊಳ್ಳಬಹುದು. ರೈತ ಬಾಂಧವರೇ, ಇದುವರೆಗೆ ಹಾಸನ ತಾಲೂಕು ಕಾರ್ಯಕರೆಯ ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆಯನ್ನ ಕೇಳಿದಿರಿ. ಇದು ಇಂದಿನ ಕೃಷಿ ಲೋಕ. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ.